ಅಂಥ ಕ್ಷಣದಲ್ಲಿ ನಮ್ಮ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ದೇಶಗಳು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಸುಮ್ಮನೆ ಕೊಡುತ್ತೆ. ಮನೇಲಿ ಕುತ್ಕೊಳ್ಳೋಕ್ಕೆ ಸಂಬಳ ಅಂತ ದೇಶಗಳು ಕೊಡಬೇಕಾಗತ್ತೆ. ಯಾಕೆ ಅಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಮಷೀನ್ ಲರ್ನಿಂಗು ನಮ್ಮ ಕೆಲಸಗಳನ್ನು ಕಿತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳುತ್ತೆ. ಮತ್ತು ಎಷ್ಟೊಂದು ಈಗ ನಮ್ಮ ಫಿಸಿಕಲ್ ಮನಿ ಹೋಗೋ ಟ್ರಾನ್ಸಾಕ್ಷನ್ ಬಿಟ್ಟು ಬಿಟ್ಕಾಯಿನ್ ವರ್ಚುವಲ್ ಕರೆನ್ಸಿಗಳು ಬಂದಿದೆ, ಅದರದ್ದು ಅನ್ಎಥಿಕಲ್ ವೇ ಸ್ಮಗ್ಲಿಂಗಲ್ಲಿ ಯೂಸ್ ಆಗುತ್ತೆ. ಬಿಟ್ಕಾಯಿನು ಮತ್ತು ವರ್ಚುವಲ್